ಸಾರಿಗೆ ಸಂಸ್ಥೆ ಖಾಸಗೀಕರಣ ಪ್ರಸ್ತಾಪವಿಲ್ಲ, ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ. ಕೃಷಿ ಉತ್ಪಾದಕ ಸಂಸ್ಥೆಗಳಿಗೆ ನೇರ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸಲು ಒತ್ತು, ಸಚಿವ ಅಶ್ವತ್ಥ ನಾರಾಯಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ನಿರತ ಮಹಿಳೆಯರ ಅನುಭವಗಳನ್ನು ತಿಳಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಮಡಿಕೇರಿ ತಾಲೂಕು ಎರಡನೇ ಮೊಣ್ಣಂಗೇರಿಯ ಎಕೆ ಗೀತಾ ಅವರೊಡನೆ ಸಂದರ್ಶನ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ. ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳುಗರೆ, ಮಹಿಳೆಯರು ಮನಸ್ಸು ಮಾಡಿದ್ರೆ ಮನೆತನಗಳು ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಎಷ್ಟೋ ಕಡೆಗೆ ಹೆಣ್ಮಕ್ಳೇ ಧೈರ್ಯದಿಂದ ಧೀರತನದಿಂದ ಕೆಲಸ ಮಾಡಿಕೊಂಡು ಹಳ್ಳಿಗಳಲ್ಲಿ ಮನೆಗಳನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ, ಪುರುಷರ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಇವತ್ತು ಮಡಿಕೇರಿ ತಾಲೂಕು ಎರಡನೇ ಮೊಣ್ಣಂಗೇರಿಯ ಕೆಡಿ ವೇಣುಗೋಪಾಲ್ ಅವರ ಪತ್ನಿ ಎಕೆ ಗೀತಾ ಅವರ ಜೊತೆಗೆ ಮಾತನಾಡ್ತಿದ್ದೀವಿ. ಗೀತಾ ಅವರು ಕಾಸರಗೋಡು ಮೂಲದವರು, ಕೃಷಿ ಕುಟುಂಬದವರು. ಈಗ ಹೇಗೆ ಬದುಕು ಸಾಗಿದೆ, ಅವರ ಹಿನ್ನೆಲೆ ಹೇಗೇಗಿತ್ತು ಅಂತ ಅನ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಡ್ತಿದ್ವಿ. ಗೀತಾ ಅವರೇ, ಹೇಳಿ ಅಮ್ಮ, ನಿಮ್ಮ ತವರು ಮನೆ ಯಾವುದು, ಅಲ್ಲಿ ಹೇಗೆ ಕೆಲಸಗಳನ್ನು ಮಾಡ್ಕೊಂತ ಓದಿದ್ರಿ, ಏನು ಓದಿದ್ರಿ ಹೇಳಿ. ನಮಸ್ತೆ ಎಲ್ರಿಗೂ. ನಾನು ಪಿ ಯು ಸಿ ಓದಿ ನರ್ಸರಿ ಟೀಚರ್ ಟ್ರೈನಿಂಗ್ ಮಾಡಿ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗಲೇ ಇಲ್ಲಿಗೆ ಮದ್ವೆ ಮಾಡ್ಕೊಂಡು ಬಂದೆ. ಇಲ್ಲಿ ದೊಡ್ಡ ಕೃಷಿ ಕುಟುಂಬ, ನಮ್ದು ಸಣ್ಣ ಕೃಷಿ ಕುಟುಂಬ. ನಾನು ಮತ್ತೆ ಅಪ್ಪ ಅಮ್ಮ ತಮ್ಮ ನಾಲ್ಕು ಜನ ಇರುವಂತ ಫ್ಯಾಮಿಲಿ. ಕೃಷಿ ಕೆಲಸದ ಬಗ್ಗೆ ಹೈನುಗಾರಿಕೆ ಬಗ್ಗೆ ಏನು ಅನುಭವನೇ ಇರಲಿಲ್ಲ. ಸ್ಕೂಲ್ ಮುಗಿಸಿದಾಗ ಟ್ರೈನಿಂಗ್ ಮಾಡಿದೆ, ವರ್ಕ್ ಮಾಡ್ಲಿಕ್ಕೆ ಸ್ಕೂಲಿಗೆ ಕೂಡ ಹೋಗ್ತಿದ್ದೆ. ಇಲ್ಲಿ ಬಂದ ನಂತರ ಒಂದ್ 2-3 ವರ್ಷ ಕೃಷಿ ತುಂಬಾ ಚೆನ್ನಾಗಿತ್ತು. ನಮ್ಮ ಮಾವನವರು ಕೂಡ ಇಲ್ಲಿ ಕೃಷಿ ತುಂಬಾ ಚೆನ್ನಾಗಿ ಮಾಡಿದ್ರು. ಆದ್ರೆ ಅಡಿಕೆಗೆ ಹಳದಿ ರೋಗ ಬಂದು ಸ್ವಲ್ಪ ಕಷ್ಟಕರವಾಗಿತ್ತು ಜೀವನ. ಹಾಗೆ ನಾವು ಅಮ್ಮನಲ್ಲಿ ಫೋನ್ ಮಾಡಿ ಕೇಳುವಾಗ ಅಮ್ಮ ಹೇಳಿದ್ರು, ನಿಮಗೆ ಇವತ್ತು ಬಂಡವಾಳ ಹಾಕಿ ನಾಳೆ ಇನ್ಕಮ್ ಸಿಗುವಂತ ಒಂದು ಐಡಿಯಾ ನಾನು ಹೇಳಿಕೊಡ್ತೇನೆ. ಅದು ಎಂತಂತೇಳಿದ್ರೆ ಒಂದು ಹಸುವನ್ನು ಖರೀದಿ ಮಾಡೋದು. 10 ಲೀಟರ್ ಸಿಗುವ ಒಂದು ಹಸುವನ್ನು ಖರೀದಿ ಮಾಡಿದ್ರೆ ನಿಮ್ಮ ಜೀವನ ಚೆನ್ನಾಗಿರ್ತದೆ ಅಂತ ಹೇಳಿದ್ರು. ಹಾಗೇನೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇರ್ಕೊಂಡಿದ್ದೋ. ಅಲ್ಲಿ ಲೋನ್ ಮಾಡಿ 2 ಹಸು ಮತ್ತು ಹಾಲು ತಗೊಂಡೋಗ್ಲಿಕ್ಕೆ ಒಂದು ಬೈಕ್ ಖರೀದಿ ಮಾಡಿಕೊಂಡು ಇವತ್ತಿನವರೆಗೂ ಚೆನ್ನಾಗಿದ್ದೀವಿ. ನಿಮ್ಮ ಯಜಮಾನರು ವೇಣುಗೋಪಾಲ್ ಅವರು ಈ ತರ ಮಾಡಬೇಕು ಅಂತ ಅನ್ಕೊಂಡು ಆಲೋಚನೆ ಮಾಡಿದ್ರ, ಅಥವಾ ನೀವೇ ಹಸುಗಳನ್ನ ಸಾಕೋ ಒಂದು ಆಲೋಚನೆ ಇಟ್ಕೊಂಡು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಸಾಗಿದ್ರ? ಹೇಗೆ ಅವರ ಮನಸ್ಸಲ್ಲಿ ಇತ್ತೇನೋ ಅದು ನನಗೆ ಗೊತ್ತಿರಲಿಲ್ಲ. ಆದ್ರೆ ಮೊದಲು ಪ್ರಸ್ತಾಪ ಮಾಡಿದ್ದು ನಾನೇ. ಅಂದ್ರೆ ನಮ್ಮ ಅಮ್ಮನ ಜೊತೆ ಚರ್ಚೆ ಮಾಡುವಾಗ ಅಮ್ಮ ಹಾಗೆ ಹೇಳಿದ್ರು, ಕಷ್ಟಪಟ್ಟು ಇನ್ಕಮ್ ತೆಗಿಬೇಕು, ಕಷ್ಟಪಡದ ಇನ್ಕಮ್ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ನಮ್ಮ ಅಮ್ಮನೇ ಸಪೋರ್ಟ್ ಮಾಡಿದ್ದು ನಮಗೆ. ಹೇಗೆ ಶುರು ಮಾಡಿದ್ರು? ಈಗ ಸುಮಾರಾಗಿ ಒಂದು 10 ವರ್ಷಗಳ ಹಿಂದೆನೆ ನೀವು ಹಸುಗಳನ್ನ ಸಾಕ್ಲಿಕ್ಕೆ ಶುರು ಮಾಡ್ಕೊಂಡ್ರೆ, ಎಲ್ಲಿಂದ ತಗೊಂಡ್ರಿ? ಹೇಗೆ SKDRDP ಸಾಲದಿಂದ 2 ಹಸು ಖರೀದಿ ಮಾಡ್ದೋ. ಫಸ್ಟ್ ಅಲ್ಲಿ ಎಲ್ಲ ಚೆನ್ನಾಗಿ ನಡೀತಿತ್ತು. ಮಧ್ಯ ಹಂತ ತಲುಪುವಾಗ ಅನಾರೋಗ್ಯದ ಸಮಸ್ಯೆದಿಂದಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚು ಬಂದು ಸ್ವಲ್ಪ ನಷ್ಟ ಆಯ್ತು. ಮತ್ತೆ ವಾಪಸ್ ಇಲಾಖೆಯಿಂದ ಇವರ ಹೆಸರಲ್ಲಿ ಲೋನ್ ಮಾಡಿ ಹಸು ಖರೀದಿ ಮಾಡ್ದೋ. ಅದರಲ್ಲಿ ಅನುಭವದ ಕೊರತೆಯಿಂದ ಸ್ವಲ್ಪ ನಷ್ಟ ಬಂತು. ಅಂದ್ರೆ ಪಶು ಇಲಾಖೆಯ ಡಾಕ್ಟರ್ಸ್ ಎಲ್ಲ ನಮಗೆ ಸಲಹೆ ನೀಡಿ ಮತ್ತೆ ಇವಾಗ ಚೆನ್ನಾಗಿ ನಮಗೆ ಗೊತ್ತಾಗಿದೆ. ಹಸುಗಳನ್ನು ಹೇಗೆ ಆರೈಕೆ ಮಾಡಬೇಕು, ಹೇಗೆ ನೋಡಬೇಕು, ಗಬ್ಬದ ಟೈಮಲ್ಲಿ ಹೇಗೆ ನೋಡಬೇಕು, ಕರು ಹಾಕಿದ ಟೈಮಲ್ಲಿ ಕರು ಹಾಕುವಾಗ ಹೇಗೆ ನೋಡ್ಕೊಳ್ಬೇಕು ಅಂತ ಅವರೆಲ್ಲ ಸಜೆಷನ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಇವಾಗ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಪಶುವೈದ್ಯರ ಸಲಹೆಗಳನ್ನ ಪಡೆದುಕೊಂಡು ಆಗುವ ತಪ್ಪುಗಳನ್ನ, ಏನು ವ್ಯತ್ಯಾಸಗಳು ಬರ್ತವೆ, ತೊಂದರೆಗಳು ಬರದಂತೆ ಏನು ಕೆಲಸಗಳನ್ನು ಮಾಡ್ಬೇಕಂತ ಹೇಳ್ತೀರಿ? ಚಳಿಗಾಲದಲ್ಲಿ ಹಸುಗಳಿಗೆ ಹೊಟ್ಟೆ ಉಬ್ಬರ ತುಂಬಾನೇ ಸಮಸ್ಯೆ ಕಾಣ್ತಾ ಇರ್ತದೆ. ಅದಕ್ಕೆ ಅವರು ಒಂದು ನಾಟಿ ಔಷಧಿ ಹೇಳಿಕೊಟ್ಟಿದ್ದಾರೆ ನಮಗೆ. ಆ ಟೈಮಲ್ಲಿ ಹಸು ಸ್ವಲ್ಪ ಡಲ್ ಆಗಿರ್ತದೆ, ಆ ಟೈಮಲ್ಲಿ ಆ ಮದ್ದು ಶುಂಠಿ ಬೆಳ್ಳುಳ್ಳಿ ಬೆಲ್ಲ ಅಡುಗೆ ಸೋಡೆ ಕಾಳು ಮೆಣಸು ಎಲ್ಲ ಹಾಕಿ ಜಜ್ಜಿ ಅದನ್ನು ರಸ ಕೊಟ್ಟರೆ ಕಮ್ಮಿ ಆಗ್ತದೆ. ನಾನು ಏನ್ ಮಾಡ್ತೇನೆ, ದಿವಸ ಹೋಗಿ ಒಂದು 1/2 ಗಂಟೆ ಹಸುಗಳ ಹತ್ರ ಆರಾಮವಾಗಿ ಕುಳಿತುಕೊಳ್ತೀನಿ ಎಷ್ಟು ಕೆಲಸ ಇದ್ರು ಕೂಡ. ಅಂದ್ರೆ ಅವರ ಆಕ್ಟಿವಿಟಿ ನೋಡಕ್ಕೋಸ್ಕರ. ಇವತ್ತು ನಾವು ಹಾಗೆ ಮಾಡಿಲ್ಲ ಅಂದ್ರೆ ನಮಗೆ ನಾಳೆ ನಷ್ಟ ತುಂಬಾನೇ ಇದೆ ಸರ್. ಹಾಗೆ ಅವರನ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಯಾವುದಕ್ಕೆ ಏನು ಹುಷಾರಿಲ್ಲ ಅಂತ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಮೆಡಿಸಿನ್ ಕೊಟ್ಟರೆ ಚೆನ್ನಾಗಿರ್ತವೆ. ನೋಡಿ, ಗಮನಿಸ್ತಾ ಇರಬೇಕು ಹಸುಗಳ ಕರುಗಳ ಒಂದು ಚಲನವಲನವನ್ನ, ಮತ್ತೆ ಅವು ತಿನ್ನುವ ಆಹಾರ ಮೇವು, ಮತ್ತೆ ಅವು ಹೇಗೆ ನಿಂತ್ಕೊಂಡವೆ, ಹೇಗೆ ಮನಿಕೊಂಡವೆ, ಅವುಗಳ ಲವಲವಿಕೆ ಏನು ಎಂತನ್ನದನ್ನ ನೋಡ್ತಾ ಇದ್ರೆ ವ್ಯತ್ಯಾಸ ಏನಾಗ್ತಾ ಇದೆ, ಅವುಗಳ ಲವಲವಿಕೆ ಹೇಗಿದೆ ಅನ್ನೋದನ್ನ ತಿಳ್ಕೊಂಡು ಮುಂದೆ ಸಾಗ್ಬೋದು. ಮಕ್ಕಳು ತರ ತಾಯಿ ಹೇಗೆ ನೋಡ್ಕೊಂತಾರೋ ಹಾಗೆ ಹಸುಗಳನ್ನ ನೀವು ಗಮನಿಸ್ತಾ ಇದ್ರೆ ಒಳ್ಳೇದಂತ ಹೇಳ್ತಾ ಇದ್ರಿ, ಸಂತೋಷವೇ. ಪಶುವೈದ್ಯರ ಒಂದು ಸಲಹೆಗಳನ್ನ ತೆಗೆದುಕೊಂಡು ಅದಕ್ಕೆ ಬೇಕಾಗಿರುವ ಔಷಧಿ ಮಾತ್ರೆ ಅಥವಾ ಟಾನಿಕ್ಗಳನ್ನು ಕೊಡೋದು, ಇನ್ನು ಬೇರೆ ಬೇರೆ ಸಂಗತಿಗಳನ್ನು ಗಮನಿಸಿಕೊಂಡು ಮಾಡ್ತಾ ಇದೀರಲ್ವಾ? ಹೌದು ಸರ್, ನಮ್ಮ ಯಜಮಾನರು ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ. ಎಲ್ಲ ಕೃಷಿ ಕೆಲಸ ಕೂಡ ಮಾಡ್ತಾ ಇರ್ತಾರೆ ಅವರು. ಮಗು ಚಿಕ್ಕವಳಾಗಿ ಸ್ವಲ್ಪ ಕಷ್ಟ ಆಗ್ತದೆ, ಇಲ್ಲದ್ರೆ ಹಸುಗಳ ಮೇಂಟೆ ನಾನು ಒಬ್ನೇ ಮಾಡ್ತಿದ್ದೆ, ಈಗ ಆಗೋದಿಲ್ಲ. ಮಕ್ಕಳು ಸ್ವಲ್ಪ ಗಲಾಟೆ ಮಾಡ್ತಾರಲ್ಲ, ಅವರು ತುಂಬಾನೇ ದುಡಿತಾರೆ ಸರ್. ನೀವು ಸಹ ಮಕ್ಕಳನ್ನ ಬೆಳೆಸ್ತಾ ಬೆಳೆಸ್ತಾ ಅವುಗಳ ಆರೈಕೆಯಲ್ಲೂ ಕೆಲಸ ಮಾಡ್ತದ್ರಿ. ಮಕ್ಕಳು ಎಷ್ಟು ಇದಾರೆ, ಮತ್ತೆ ಅವರ ವಯಸ್ಸೆಷ್ಟು, ಅವರನ್ನ ಆರೈಕೆ ಮಾಡ್ತಾ ನಿಮ್ಮ ಕರ್ತವ್ಯಗಳನ್ನ ಹೇಗೆ ನಿಭಾಯಿಸ್ತದ್ರಿ ಹಸುಗಳ ಸಾಕಾಣಿಕೆಯಲ್ಲಿ ಹೇಳಿ? ದೊಡ್ಡ ಮಗನಿಗೆ 13 ವರ್ಷ, 6ನೇ ತರಗತಿಯಲ್ಲಿ ಓದ್ತಿದ್ದಾನೆ. ಸಣ್ಣ ಮಗುಗೆ 3 ವರ್ಷ. ದೊಡ್ಡ ಮಗ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾನೆ, ಕೃಷಿ ಕೆಲಸ ಕೂಡ ಮಾಡ್ತಾ ಇರ್ತಾನೆ. ಏನೇನು ಕೆಲಸ ಮಾಡ್ತೀರಿ ಈಗ ಮಧ್ಯದಲ್ಲಿ ಮಕ್ಕಳನ್ನ ಬೆಳೆಸ್ತಾ ಬೆಳೆಸ್ತಾ? ಮಗಳು ಸಣ್ಣ ಉಳಿದಳೆ, ಮಗೇನು ತೊಂದ್ರೆ ಇಲ್ಲ, ಅವನೇ ಇನ್ನು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾನೆ. ಮಗಳು ಇನ್ನು 1 ವರ್ಷ 2 ವರ್ಷ ಬೆಳೆಯೋ ತನಕ ಅಡಚಣೆಗಳು ಇದ್ದಿದ್ದೆ, ಆದ್ರೂ ನಿಮ್ಮ ಒಲವು ನಿಮ್ಮ ಆಸಕ್ತಿ ಆ ಕಡೆಗೆ ಎಳಿತಾ ಇರುತ್ತೆ. ನಿಮ್ಮ ಕರ್ತವ್ಯಗಳನ್ನು ಪ್ರತಿನಿತ್ಯ ಹಸುಗಳ ಹಾಲು ಹಿಂಡೋದು, ಮೇವು ಹಾಕೋದು, ಕೊಟ್ಟಿಗೆ ಶುಚಿ ಮಾಡೋದು, ಇನ್ನು ಬೇರೆ ಬೇರೆ. ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಸ್ವಲ್ಪ ಕೆಲಸ ಮಾಡಿ ಮತ್ತೆ ಹಸು ಹಾಲು ಹಿಂಡಕ್ಕೆ ಹೋಗ್ತೀನಿ. ಅವಾಗ ಕೊಟ್ಟಿಗೆಲ್ಲ ರೆಡಿ ಮಾಡಿ ತೊಳೆದು ಇರ್ತಾರೆ ಇವರು. ಹಾಲು ಹಿಂಡಿ ಬಂದು ಹಾಲು ಅಳಿಬೇಕಲ್ವ ಸರ್, ಬಾಟ್ಲಿಗೆ ಹಾಕ್ಬೇಕು. ಬಾಟ್ಲಿಗೆ ಹಾಕೆಲ್ಲ ಕೊಟ್ಟು ವಾಪಸ್ ಟಿಫನ್ ಮಾಡಿ ಹುಲ್ಲಿಗೆ ಹೋಗ್ತೀನಿ. ಹುಲ್ಲಿಗೆ ಹೋಗಿ ಬಂದು ಸ್ವಲ್ಪ ರೆಸ್ಟ್. ಆ ಟೈಮಲ್ಲಿ ಟೈಲರಿಂಗ್ ಕೂಡ ಮಾಡ್ತೀನಿ. ಅಕ್ಕಪಕ್ಕದವರೆಲ್ಲ ಸ್ವಲ್ಪ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ಮಾಡ್ತಾ ಇರ್ತೀನಿ. ಹುಲ್ಲು ಎಂತೆಂತದ್ದು ತಗೊಂಡ್ಬರ್ತೀರಿ? ನಾವು ತೋಟದಿಂದ ತಕೊಂಡ್ ಬರ್ತೀವಿ ತೋಟದ ಹುಲ್ಲು. ಮತ್ತೆ ಸೀಮೆ ಹುಲ್ಲು ಹಾಕಿದೀವಿ ಗದ್ದೆಯಲ್ಲಿ, ಅದು ಕೂಡ ಕಡದು ಹಾಕ್ತೀವಿ. ಮಹಿಳೆಯರು ಮಾಡೋದಕ್ಕೂ ಪುರುಷರು ಮಾಡೋದಕ್ಕೂ ವ್ಯತ್ಯಾಸ ಆಗ್ತದೆ ಅಲ್ವಾ? ಖಂಡಿತ ಸರ್, ಪುರುಷರಿಗೆ ಹಸುಗಳಿಗೆ ಹುಷಾರಿಲ್ಲದಿದ್ರೆ ಗೊತ್ತಾಗದೇ ಇಲ್ಲ, ಖಂಡಿತ. ಅದು ನನ್ನ ಅನುಭವ. ನಾನು ಒಂದು 2-3 ದಿವಸ ಬಿಟ್ಟು ಮನೆಗೆ ಹೋಗಿ ಬಂದ್ರೆ ಹಾಲು ಕೂಡ ಇಳುವರಿ ತುಂಬಾನೇ ಕಮ್ಮಿ ಇರ್ತದೆ. ಹಾಗೆ ನಾನು ಇವಾಗ ಹೋಗಿ ಬರೋದು. ಮತ್ತೆ ಹುಷಾರಿಲ್ಲದಿದ್ರು ಅಷ್ಟೇ, ಅವರಿಗೆ ಗೊತ್ತಾಗೋದಿಲ್ಲ, ಹಾಗೆ ಅಬ್ಸರ್ವೇಷನ್ ಇರೋದಿಲ್ವಾ ಅವರಿಗೆ, ಅರ್ಜೆಂಟ್ ಕೆಲಸ ಇರ್ತದೆ. ನಾವಾದ್ರೆ ಸ್ವಲ್ಪ ಹೊತ್ತು ಮುಟ್ಟಿ ನೋಡಿ ಎಲ್ಲ ಬರ್ತೇವೆ. ಕಣ್ಣಿಟ್ಟು ಕಣ್ಣಿಟ್ಟು ಗಮನಿಸ್ತಾ ಇದ್ರೆ ಏನೇನು ವ್ಯತ್ಯಾಸಗಳು ಬೆಳವಣಿಗೆಗಳು ಆಗ್ತದೆ ಅನ್ನೋದನ್ನ ಗುರುತಿಸಬಹುದು. ಹಾಲಿಂಡರು ಯಾರು, ನೀವು ಮತ್ತು ನಿಮ್ಮ ಯಜಮಾನರು ಇಬ್ರು ಮಾಡ್ತೀರಾ ಅಥವಾ ಹೇಗೆ ಹಂಚ್ಕೊಂತೀರಿ? 2 ಹಸುಗಳು ಅವರನ್ನು ಬಿಡಲ್ಲ, ನಾನೇ ಹಾಲು ಹಿಂಡೋದು. ಮತ್ತೆ 1 ಹಸು ಇಬ್ಬರಳು ಹಿಡ್ತೀವಿ, ತುಂಬಾ ಹಾಲು ಸಿಗುತ್ತೆ. ಹಾಗೇನಿಲ್ಲ, ಯಾವ ಕೆಲಸ ಆದ್ರೂ ಕೂಡ ಇಬ್ರು ಸೇರ್ಕೊಂಡು ಮಾಡ್ತೀವಿ. ಅವರೇ ಆಗ್ಬೇಕು ನಾನೇ ಆಗ್ಬೇಕು ಅಂತ ಏನಿಲ್ಲ, ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಗಂಡ ಹೆಂಡತಿ ಇಬ್ರು ಕೆಲಸ ಮಾಡೋದ್ರಿಂದ ಎಷ್ಟೊಂದು ಚೆನ್ನಾಗಿ ಕೆಲಸಗಳಾಗ್ತವೆ, ಮತ್ತೆ ಆಳು ಕಾಳುಗಳ ಮೇಲೆ ಅವಲಂಬನೆ ಗರಿಷ್ಠವಾಗಿ ಕಮ್ಮಿ ಆಗ್ತದೆ ಅಥವಾ ವೆಚ್ಚನೂ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಹೌದು ಸರ್, ಯಾವ್ದಾದ್ರೂ ಅಷ್ಟೇ ಅಡಿಕೆ ಹಾಕೋದು ಹೊರೋದು. ಇವರು ಪ್ರಗತಿ ಬಂದು ತಂಡದಲ್ಲಿದ್ದಾರೆ ಎಸ್ಕೆಡಿಆರ್ಡಿಪಿಯದು, ಅದರಲ್ಲಿ ಶ್ರಮ ವಿನಿಮಯ ಅಂತ ವಾರಕ್ಕೊಮ್ಮೆ ನಡೆಸ್ತಾ ಇದ್ದಾರೆ, ಅದಕ್ಕೆ ಕೂಡ ಹೋಗ್ತಾ ಇದ್ದಾರೆ. ಅವರು ಕೂಡ ನಮ್ಮ ಮನೆಗೆ ಬಂದು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಅದು ತುಂಬಾ ಒಂದು ಉಪಯೋಗದ ಕೆಲಸ. ಗೋಬರ್ ಗ್ಯಾಸ್ ಮಾಡಿಸ್ಕೊಂಡಿದ್ದಾರಲ್ಲ, ಏನು ಅನುಕೂಲ ಅಂತ ಹೇಳ್ತೀರಿ? ಗೋಬರ್ ಗ್ಯಾಸ್ ನನಗೆ ತುಂಬಾ ಇಷ್ಟ. ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರುವಾಗಲೇ ನನ್ನ ಮನಸ್ಸಲ್ಲಿತ್ತು ಗೋಬರ್ ಗ್ಯಾಸ್ ಒಂದು ಮಾಡಬೇಕು. ನಮಗೆ ಇಷ್ಟು ಕಷ್ಟಪಟ್ಟು ಸೆಗಣಿ ಅದು ಇದೆಲ್ಲ ಸಿಗುವಾಗ ನಮಗೆ ಅದು ಯೂಸ್ ಆಗ್ಬೇಕಲ್ಲ ಸರ್. ಮತ್ತೆ ಸಮಯ ಕೂಡ ನಮಗೆ ಉಳಿತಾಯ ಆಗ್ತದೆ, ಸೌದೆ ತರೋದು ಆ ಟೈಮಲ್ಲಿ ನಮಗೆ ಹುಲ್ಲು ಕಡಿದು ದನಕ್ಕೆ ಹಾಕ್ಬೋದಲ್ವಾ. ಎಲ್ಲ ಕೆಲಸಗಳನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗ್ತದೆ, 5 ಹಸುಗಳಿಗೆ ಕಮ್ಮಿಯಲ್ಲಿ 10-12 ಕಟ್ಟ ಹುಲ್ಲು ಬೇಕು. ಈಗ ಅದಕ್ಕೇನೆ ಟೈಮ್ ಆಗತ್ತೆ, ಮತ್ತೆ ಹೊರಗಡೆಯಿಂದ ಸೌದೆ ತರೋಕ್ಕೆ ಅದೆಲ್ಲ ಕಷ್ಟ ಆಗ್ತದೆ, ಹಾಗೆ ಗೋಬರ್ ಗ್ಯಾಸ್ ಒಂದು ಯೂಸ್ಫುಲ್ ಆಗ್ತದೆ ಸರ್. ಹುಲ್ಲನ್ನ ತಂದು ದನಕರುಗಳಿಗೆ ಕೊಡೋದು, ಹಾಗೆ ಸಗಣಿಯನ್ನ ಗೋಬರ್ ಗ್ಯಾಸ್ಗೆ ಕಲಸಿ ಪೂರೈಕೆ ಮಾಡೋದು ಯಾರು? ಅದು ಮಾತ್ರ ನಾನು ಹೋಗಲ್ಲ ಸರ್, ಅದು ನಮ್ಮ ಯಜಮಾನ್ರೆ ಮಾಡ್ತಾರೆ. ಗೋಬರ್ ಇಷ್ಟೋ ತನಕ ನಾನು ಹೋಗಿಲ್ಲ, ಇನ್ನು ಕಲಿಬೇಕು ಅದನ್ನು ಕೂಡ. ಗೋಬರ್ ಗ್ಯಾಸ್ ಘಟಕ ಮಾಡಿಸಿದ್ದು ಅನುಕೂಲ ಆಯ್ತಲ್ವಾ? ತುಂಬಾನೇ ಅನುಕೂಲ ಸರ್, ಅದು ತುಂಬಾ ಅನುಕೂಲ. ಪ್ರತಿನಿತ್ಯ ಗೋಬರ್ ಅನಿಲವನ್ನ ಅಡಿಗೆ ಮಾಡಿಕೊಳ್ಳಿಕ್ಕೆ ಉಪಯೋಗಿಸ್ಬೇಕು. ಒಟ್ಟಾರೆ ಎಷ್ಟು ವೆಚ್ಚ ಆಯ್ತು ಗೋಬರ್ ಗ್ಯಾಸ್ ಗುಂಡಿ ತೆಗೆದಿಸಿ ಇಟ್ಟಿಗೆ ಕಟ್ಟಿ ಆಮೇಲೆ ಪೈಪ್ ಜೋಡಿಸಿ ಸ್ಟವ್ ಇಟ್ಕೊಂಡು ಇದೆಲ್ಲ ಮಾಡ್ಲಿಕ್ಕೆ ಸಿಕ್ಕಿದೆ? ಅಂದಾಜು ವೆಚ್ಚ ಒಂದು 35,000 ಆಗಿರ್ಬಹುದು ಸರ್, ಕರೆಕ್ಟ್ ಆಗಿ ನನಗೆ ಯೋಚನೆ ಇಲ್ಲ. ನಮ್ಮಕ್ಕಿಂತ ಮುಂಚೆ ಅವರಿದ್ದಾರೆ, ಬಟ್ ಅವರು ಯೂಸ್ ಮಾಡೋದು ಕಮ್ಮಿ, ಇವಾಗ ಹಸುಗಳಿಲ್ಲ ಅವ್ರ ಮನೆಯಲ್ಲಿ, ಹಾಗೆ ಕಮ್ಮಿ ಆಗಿದೆ. ರೈತರು ಹಸುಗಳನ್ನ ಸಾಕೋದ್ರಿಂದ ಅನುಕೂಲ ಆದಾಯ ಆಗ್ತವೆ, ಏನಂತೀರಿ? ಖಂಡಿತ ಸರ್, ಫ್ಲಡ್ ಆದ ಟೈಮಲ್ಲಿ 1 ವರ್ಷ 1.5 ತಿಂಗಳು ಹಸು ಇರ್ಲಿಲ್ಲ, ಆಗ ನನಗೊಂಥರ ಬೇಜಾರಾಗೋದು. ಕೈಯಲ್ಲಿ ಕಾಸು ಇಲ್ಲ, ಡೈಲಿ ಇನ್ಕಮ್ ಅಲ್ವಾ ಸರ್ ಅದು, ಮತ್ತೆ ಒಂಥರ ಬೇಜಾರು, ಕೆಲಸನೂ ಇಲ್ಲ, ಮನೆಯಲ್ಲೇ ಕೂತಿರ್ಬೇಕಲ್ಲ ಅಂತ ಬೇಜಾರಾಗ್ತದೆ. ಮತ್ತೆ ಹಸು ಇದ್ರೆ ಗೊಬ್ಬರ ಕೂಡ ಒಳ್ಳೇದಾಗಿ ಹಾಕ್ಬೋದು, ನಮಗೆ ತುಂಬಾ ಹಣ ಕೊಟ್ಟು ತರುವ ಅಷ್ಟು ಸಾಧ್ಯ ಇಲ್ಲದಿದ್ರು ಕೂಡ ಸೆಗಣಿ ಗೊಬ್ಬರವನ್ನಾದ್ರೂ ಕೃಷಿಗೆ ಹಾಕ್ಬೋದಲ್ವಾ ಸರ್. ಸ್ವಲ್ಪ ಇಳುವರಿ ಕಮ್ಮಿ ಆದ್ರೂ ಕೂಡ ಸಿಗುವಂತಹ ಇಳುವರಿ ಅಡಿಕೆ ಆಗಿರ್ಬೋದು, ಚೆನ್ನಾಗಿರ್ತದೆ, ತೂಕ ಬರ್ತದೆ, ಹಾಳಾಗೋದಿಲ್ಲ. ನಮ್ಮ ಅನುಭವದ ಮಾತು ಸರ್ ಇದು. ಹೇಳ್ತಾ ಇದ್ರಿ ಅಡಿಕೆ ಗಟ್ಟಿಯಾಗಿರೋದು ಮತ್ತೆ ಇತರ ಪ್ರಯೋಜನಗಳು, ಅದನ್ನ ಹೇಗ್ ಕಂಡಿದ್ರಿ? ನಮ್ಮ ತೋಟ ಡಲ್ ಆಗಿತ್ತು, ಹಳದಿ ರೋಗ ಬಂದಿರುವಾಗ ಇತ್ತು, ಬಟ್ ಬರ್ಲಿಲ್ಲ, ಮೇಲೆ ತೋಟದಲ್ಲೆಲ್ಲ ಬಂದಿತ್ತು. ಸೆಗಣಿ ಗೊಬ್ಬರ ಹಾಕಿದ್ಮೇಲೆ ಗಿಡಗಳು ಚೆನ್ನಾಗಿ ಆಗಿವೆ. ಬರೀ ಅಡಿಕೆಗೆ ಅಂತಲ್ಲ, ಇತರ ಬೆಳೆಗಳಿಗೂ ಕೊಡ್ತಾ ಇರ್ತೀರಲ್ವ? ಎಲ್ಲ ಬೆಳೆಗಳಿಗೂ ಕೊಡ್ತಾ ಇರ್ತೀವಿ. ಮತ್ತೊಂದು ಸರ, ಹಸು ಸಾಕೋದು ಅಂತ ಹೇಳಿದ್ರೆ ತುಂಬಾ ಜನರಲ್ಲಿ ಅದೊಂದು ಕೀಳರಿಮೆ ಅಂತ ಹೇಳಿರ್ತದೆ. ಅವಳು ಅಲ್ಲಿಂದ ಬಂದು ಇಲ್ಲಿ ಹಸು ಸಾಕ್ಲಿಕ್ಕೆ ಬಂದದ, ಹಾಗೆ ಆ ತರದ ಮಾತಾಡಿಕೊಳ್ಳೋರು ಸಹ ಇದ್ದಿದ್ರು. ನಾನು ಅದನ್ನೆಲ್ಲ ನಿಭಾಯಿಸಿ ಬೇರೆ ಬೇರೆ ಕೆಲಸಕ್ಕೆ ಹೋಗುವುದಕ್ಕಿಂತ ನಮ್ಮ ಮನೆಯಲ್ಲಿ ದನದ ಕೆಲಸ ಮಾಡೋದು ತುಂಬಾ ಒಳ್ಳೇದು ಅಂತೇಳಿ ನಾನು ಹೇಳಿ ನಿಭಾಯಿಸಿದ್ದೇನೆ ಸರ್. ದನ ಅಂದ್ರೆ ಧನ ಅನ್ಕೊಂಡು ಹೇಳೋದಿದೆ, ಅದು ಲಕ್ಷ್ಮಿ, ಅದರ ಅರ್ಥವನ್ನ ಸರಿಯಾಗಿ ತಿಳ್ಕೊಂಡ್ರೆ ನಿಜವಾದ ಜೀವನ ಏನಂತ ಗೊತ್ತಾಗ್ತದೆ. ಅದರಲ್ಲೂ ಹಳ್ಳಿಗರು ರೈತರು ದನಕರುಗಳನ್ನ ಇಟ್ಕೊಳ್ಳದೆ ಶೋಭೆ ಅದಕ್ಕೆ ದೊಡ್ಡ ಬಲ. ಸುಮ್ನೆ ಹೇಗೇಗೋ ಅರ್ಥ ಮಾಡ್ಕೊಂಡು ಜೀವನ ಮಾಡೋದಲ್ಲ. ಕತ್ತೆಗಳನ್ನ ಸಾಕುವಾಗ ಹಸುಗಳನ್ನ ಯಾಕೆ ಸಾಕಾಗೋದಿಲ್ಲ? ಕರ್ನಾಟಕದ ಕೆಲವಾರು ಭಾಗಗಳಲ್ಲಿ ಸಗಣಿಗಾಗಿ ಅಥವಾ ಬೇರೆ ಉಪಯೋಗಕ್ಕಾಗಿ ಕತ್ತೆಗಳನ್ನ ಅಷ್ಟೇ ಪ್ರೀತಿಯಿಂದ ಸಾಕ್ತಾರೆ, ಕುರಿಗಳನ್ನು ಆಡುಗಳನ್ನು ಸಾಕೋದಿದೆ. ಹಸುಗಳಂತೂ ನಮಗೆ ದೇವರ ಸಮಾನ, ಪೂಜನೀಯವಾಗಿ ಕಾಣ್ತೀವಿ. ಹಾಗಾಗಿ ಅವುಗಳನ್ನ ಸೇವೆ ಮಾಡ್ತಾ ಅವುಗಳ ಪ್ರಯೋಜನವನ್ನು ನಾವು ಮಾಡ್ಕೊಳ್ತಾ ಹೋದ್ರೆ ಒಳ್ಳೇದೆ. ಎಷ್ಟೋ ಮಹಿಳೆಯರು ಮಾತಾಡ್ತಾರೆ ತಾವು ಹೇಳಿದಂಗೆ, ಜೊತೆಗೆ ಬಹಳ ಕಷ್ಟ ಬಹಳ ಕಷ್ಟ ಅಂತ ಮಾತಾಡೋದಿದೆ, ಏನಂತೀರಿ? ಇಲ್ಲ ಸರ್, ನನಗೆ ಕಷ್ಟ ಅಂತ ಅನ್ಸಲೇ ಇಲ್ಲ. ಕಷ್ಟ ಪಡೆದು ಯಾವ ಕೆಲಸನೂ ಆಗೋದಿಲ್ಲಲ್ವಾ ಸರ್. ಇದಕ್ಕೆ ಹಸು ಸಾಕೋದು ಸ್ಪೆಷಲಿ ಕಷ್ಟ ಏನು ಇಲ್ಲ, ಅಂದ್ರೆ ಟೈಮಿಂಗ್ಸ್ ಬೇಕು, ಹೊರಗಡೆ ತಿರುಗಾಡ್ಲಿಕ್ಕೆ ಹೋಗಕ್ಕೆ ಆಗಲ್ಲ, ಅದು ಬಿಟ್ರೆ ಬೇರೆ ಕಷ್ಟ ಏನು ಇಲ್ಲ. ಪ್ರೀತಿಯಿಂದ ಕೆಲಸ ಮಾಡಿದ್ರೆ ಅದು ಸುಲಭನೇ. ಎಷ್ಟೋ ಜನ ಎಲ್ಲ ಹಗುರ ಮಾಡ್ಕೊಂಡು ವರ್ಷದ ಕಾಲ್ ಭಾಗ ಅರ್ಧ ಭಾಗ ಬರೀ ಓಡಾಡ್ಕೊಂತ ಇರೋದಿದೆ, ತಮ್ಮ ಜಮೀನಿನ ತೋಟದ ಕೆಲಸಗಳು ಸರಿಯಾಗಿ ಆಗೋದಿಲ್ಲ, ಆಳು ಕಾಳುಗಳ ಮೇಲೆ ಹೆಚ್ಚು ಅವಲಂಬನೆ ಆಗಿ ದುಡ್ಡು ಹೆಚ್ಚು ಖರ್ಚು ಮಾಡ್ಕೊಂತ ಕೃಷಿಯಲ್ಲಿ ಲಾಭ ಇಲ್ಲ, ಏನು ಪ್ರಯೋಜನ ಇಲ್ಲ, ಉಳಿತಾಯ ಇಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಆದ್ರೆ ಕಾರ್ಯಗಳಿಗೆ ಯಾರು ಹೋಗ್ಬಾರ್ದು ಅಂತೇನಿಲ್ಲ, ಯಾವಾಗ ಹೋಗ್ಬೇಕು ಎಷ್ಟು ಹೊತ್ತು ಹೋಗ್ಬೇಕಂತ ಒಂದು ನಿಗದಿ ಮಾಡ್ಕೊಂಡು ಕೆಲಸ ಮಾಡ್ತಾ ಹೋದ್ರೆ ಈ ಕಡೆ ಜಮೀನಿನ ಕೆಲಸನೂ ಚೆನ್ನಾಗುತ್ತೆ, ಅಭಿವೃದ್ಧಿ ಆಗ್ತೀರಿ, ಏನೆಲ್ಲ ಅನುಕೂಲಗಳು ಅಲ್ವಾ? ಹೌದು ಸರ್, ಹೌದು ಖಂಡಿತ. ಹೊಲಿಗೆ ಕೆಲಸವನ್ನು ಕಲ್ತಿದ್ರಿ, ಎಂತೆಂತ ಬಟ್ಟೆಯನ್ನ ಹೊಲಿತೀರಿ? ಹೊಲಿಗೆ ನಾನು ಕಲೀಲಿಕ್ಕೆ 1 ತಿಂಗಳೇ ಹೋಗಿದ್ದು, ಆದ್ರೆ ಸ್ವಲ್ಪ ನೋಡಿ ಕಲ್ತೆ. ಬೇರೆ ಬ್ಲೌಸ್ ಅನ್ನೆಲ್ಲ ನೋಡಿ ಬ್ಲೌಸ್ ಹೊಲಿತೀನಿ, ಚೂಡಿದಾರ್ ಹೊಲಿತೀನಿ, ಮತ್ತೆ ಚಿಕ್ಕ ಮಕ್ಕಳ ಫ್ರಾಕ್ ಗೌನ್ಸ್ ಅದೆಲ್ಲ ಹೊಲಿತೀನಿ ಸರ್. ಇವಾಗ ಸಣ್ಣ ಪುಟ್ಟ ಕೆಲಸಗಳನ್ನು ಕಲಿತ್ರೆ ಒಂಥರ ಬದಲಾವಣೆ ಖುಷಿ ಕೊಡುತ್ತೆ, ಗಳಿಕೆನೂ ಆಗುತ್ತೆ. ಪ್ರತಿಯೊಬ್ಬರು ಅದ್ಯಾವುದೇ ಪ್ರದೇಶದಲ್ಲಿ ಇದ್ರೂ ಜೀವನ ಮಾಡೋದು ಕಷ್ಟ ಇಲ್ಲ,

ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಜಿಲ್ಲಾ ಗ್ರಾಹಕರ ವೇದಿಕೆಯ ಕೂಡುಕೂಟಲಿ, ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಸಭಾಬಾಡಿಲಿ ಇಂದು ನಡೆದ ರಾಷ್ಟೀಯ ಗ್ರಾಹಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಅವು ಮಾತಾಡಿದವು. ಗ್ರಾಹಕರೇ ತಮ್ಮ ಹಕ್ಕುಗಳನ್ನ ತಿಳಿದುಕೊಳ್ಳಿ ತೇಳುವ ಧ್ಯೇಯವಾಕ್ಯದೊಟ್ಟಿಗೆ ಈ ಕಾರ್ಯಕ್ರಮ ಆಯೋಜಿಸಿದ್ದು, ಗ್ರಾಹಕರಿಗೆ ಸೇವೆ ಒದಗಿಸುವ ಮೂಲದ ಯಾವ ಯಾವ ತರಲಿಯ ಅನ್ಯಾಯ ನಡೆದದೆ ತೇಳುವ ಬಗ್ಗೆ ಗ್ರಾಹಕರ ಸಂರಕ್ಷಣಾ ಕಾಯ್ದಿನಡಿಯಲ್ಲಿ ಮಾಹಿತಿ ಪಡ್ಕೊಳಕಂತ ಹೇಳಿದವು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಸದಸ್ಯರಾದ ನಿರ್ಮಲ್ ಕುಮಾರ್, ಆಹಾರ ಇಲಾಖೆಯ ಉಪನಿರ್ದೇಶಕರಾದ ಗೌರವ್ ಕುಮಾರ್ ಶೆಟ್ಟಿ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಕೊಡಗು ಜಿಲ್ಲೆಯಲ್ಲಿ ಇಂದು 11 ಹೊಸ ಕೋವಿಡ್ 19 ಪ್ರಕರಣಗಳ ದೃಢಾಟು. ವಿರಾಜಪೇಟೆ ತಾಲೂಕಲ್ಲಿ 1, ಸೋಮರಪೇಟೆ ತಾಲೂಕಲ್ಲಿ 10 ಪ್ರಕರಣಗಳ ದೃಢಾಟು. ಜಿಲ್ಲೆಯ ಒಟ್ಟು ಪ್ರಕರಣಗಳ ಸಂಖ್ಯೆ 35,825 ಆಗಿದ್ದು, ಕಳೆದ 24 ಗಂಟೆಗಳ ಅವಧಿಯಲ್ಲಿ 17 ಜನ ಹುಷಾರಾಗಿ ಮನೆಗೆ ಹೋಗಳು. ಇಲ್ಲಿ ಮುಟ 438 ಜನ ಜೀವ ಕಳ್ಕೊಂಡ್ರೆ 41 ಕಂಟೈನ್ಮೆಂಟ್ ವಲಯಗ ಉಟ್ಟು ಪಾಸಿಟಿವಿಟಿ ದರ .41 ಅಂತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ತಿಳಿಸಿದರು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತು ಕೊಡುವ 2021-22 ಸಾಲಿನ ರಾಜ್ಯ ಮಟ್ಟದ ಡಾ ಎಚ್ ನರಸಿಂಹಯ್ಯ ಪ್ರಶಸ್ತಿಗೆ ಜಿಲ್ಲೆಯ ಪತ್ರಕರ್ತ ಹಂಗೆ ಕಾವೇರಿ ನದಿ ಜಾಗೃತಿ ಸಮಿತಿನ ಅಧ್ಯಕ್ಷ ಚಂದ್ರಮೋಹನವು ಆಯ್ಕೆಯಾಗೋಳು. ರಾಜ್ಯದಲ್ಲಿ ಒಟ್ಟು 37 ಜನ ಸಾಧಕರಿಗೆ ಪ್ರಶಸ್ತಿ ನೀಡಲಾಗುತ್ತಿದ್ದು, ಈ ಪ್ರಶಸ್ತಿನ ಇದೇ 29ಕ್ಕೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆಯುತ್ತಿರುವ ರಾಜ್ಯಮಟ್ಟದ ಸುರುಣ ವೈಜ್ಞಾನಿಕ ಸಮ್ಮೇಳನದಲ್ಲಿ ಪ್ರದಾನ ಮಾಡಲಾದಂತ ಪರಿಷತ್ನ ರಾಜ್ಯಾಧ್ಯಕ್ಷ ಡಾ ಹುಲಿಕಲ್ ನಟರಾಜ್ ತಿಳಿಸಿದರು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಪೊಲೀಸ್ ಇಲಾಖೆ ಇವರ ಕೂಡುಕೂಟಲ್ಲಿ ಇದೇ 27ರ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಮಡಿಕೇರಿನ ಕೊಡಗುಗೌಡ ಸಮಾಜದ ಸಭಾಬಾಡಲಿ ಕಾನೂನು ಸೇವಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಎಸ್ ಬೋಪಣ್ಣ, ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಂಗೆ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷರಾದ ಬಿ ವೀರಪ್ಪ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಹಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಜನರಲ್ಕರ್ ಭೀಮರಾವ್ ಲಗಮಪ್ಪ, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವೆ. ವಿಧಾನ ಪರಿಷತ್ನ ಸದಸ್ಯರಾದ ಸುನೀಲ್ ಸುಬ್ರಹ್ಮಣ್ಯವು ತಮ್ಮ ಸ್ಥಳೀಯ ಪ್ರದೇಶಾಭಿವೃದ್ದಿ ಯೋಜನೆಯ ಅನುದಾನದ ಮುಖಾಂತರ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಬೋಧಕ ಆಸ್ಪತ್ರೆನ ರಕ್ತನಿಧಿ ಕೇಂದ್ರಕ್ಕೆ ಹೊಸ ವಾಹನ ಹಸ್ತಾಂತರಿಸಿದವು. ಮತ್ತೆ ಮಾತಾಡಿದ ಇವು, ರಕ್ತನಿಧಿ ಕೇಂದ್ರದ ವಾಹನ ಜಿಲ್ಲೆಯಲ್ಲಿ ಓಡಾಡಿಕಿದ್ದು, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ರಕ್ತನಿಧಿ ಕೇಂದ್ರದ ವಾಹನದ ಸೌಲಭ್ಯ ಪಡ್ಕೊಳ್ಳುವಂತೆ ಆಕೂತ ಹೇಳಿದವು. ಈ ಸಂದರ್ಭದಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ನಿರ್ದೇಶಕರು ಹಂಗೆ ಡೀನ್ ಡಾ ಕೆಬಿ ಕಾರ್ಯಪ್ಪ, ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾ ಕರುಂಬಯ್ಯ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಕೊಡಗು ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಹೆಣ್ಮಕ್ಕಳಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತೆರೆ ಕರಾಟೆ, ಜುಡೋ, ಟೆಕ್ವಾಂಡೋ ತರಬೇತಿ ಕೊಡುಗೆ ಅನುಭವ ಇರುವ ಮಹಿಳಾ ತರಬೇತಿದಾರರಿಂದ ಅರ್ಜಿ ಕರೆದಳು. ಜಾಸ್ತಿ ಮಾಹಿತಿ ಬೇಕರೆ ಇಲಾಖೆಯ ಕಚೇರಿಯಿಂದ ಪಡ್ಕೊಳಕಂತ ಇಲಾಖೆಯ ಅಧಿಕಾರಿಯು ತಿಳಿಸಿದಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಜನವರಿ 1ರ ಬೆಳಿಗ್ಗೆ 10 ಗಂಟೆಗೆ ಪೊನ್ನಂಪೇಟೆನ ಅಪ್ಪಚ್ಚಕವಿ ವಿದ್ಯಾಲಯದಲ್ಲಿ ಕೊಡವು ಭಾಷಾ ಕಲಿಕೆಯ ಕಾರ್ಯಾಗಾರ ನಡೆದಿದೆ ಅಂತ ಅಕಾಡೆಮಿಯ ಅಧ್ಯಕ್ಷರಾದ ಡಾ ಅಮ್ಮಾಟಂಡ ಪಾರ್ವತಿಯಪ್ಪಯ್ಯವು ತಿಳಿಸಿದರು. ನಾಡಿನ ಕಲೆ, ಸಾಹಿತ್ಯ, ಸಂಗೀತ, ಜನಪದ ನೃತ್ಯ, ನಾಟಕ ಸೇರಿದಂತೆ ಇತರೆ ಕಲಾ ಪ್ರಕಾರಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಡೆಯಿಂದ 2021-22 ಸಾಲಿನ ಸಾಮಾನ್ಯ ವಿಶೇಷ ಘಟಕ ಮತ್ತು ಗಿರಿಜನ ಉಪಯೋಜನೆಯಡಿಯಲ್ಲಿ ನಿರಂತರ ಚಟುವಟಿಕೆಗಳನ್ನು ನಡೆಸುತ್ತಿರುವ ಸಂಘ ಸಂಸ್ಥೆಗಳಿಗೆ ಪ್ರೋತ್ಸಾಹಧನ, ಕಲಾವಿದರಿಗೆ ವಾದ್ಯ ಪರಿಕರ, ಬಟ್ಟೆ ಬೆರಿತ ಕಣಿಕೆ ಧನಸಹಾಯ, ಕಲಾಕೃತಿಗಳ ತಯಾರಿಕೆಗೆ ಧನಸಹಾಯ ಕೊಡುಗೆ ಸೇವಾ ಸಿಂಧು ಮೂಲಕ ಅರ್ಜಿ ಕರೆದಳು. ಅರ್ಜಿ ಹಕ್ಕಿಗೆ ನಾಳೆಯಿಂದ ಜನವರಿ 8ಕ್ಕೆ ಮುಟ್ಟ ಅವಕಾಶ ಇದ್ದದೆ ಅಂತ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆಟಿ ದರ್ಶನ್ ಅವರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕಳೆದ 15ರಂದು ನಿಧನರಾದ ಬಿಳಿಗೇರಿ ಗ್ರಾಮ ಮುಕ್ಕಾಟಿನ ಪ್ರಭಾಕರ ಅವರ ಪತ್ನಿ ವಿಮಲಾ ಜಾಜಿ ಅವರ ಅತಿಥಿ ಕರ್ಮಾಂತರ ನಾಳೆ ಶನಿವಾರ ಪೂರ್ವಾಹ್ನ 11 ಗಂಟೆಗೆ ಬಿಳಿಗೇರಿ ಗ್ರಾಮದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತಿ ಮುಕ್ಕಾಟಿನ ಪ್ರಭಾಕರ್, ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಕೊಡಲು ಸಂಘ ಮರಂದೋಡ ಇದಂಡ ಕಾತ್ರ ಒತ್ತೊರ್ಮೆ ಕೂಟ ಪಿಂಜ ಮಾಸಬೆನ ಇದೇ ಇರೋ ತಂಜಾಂಗ್ ಚೆನ್ನಿಯ ಚಪಲಕ ಪತ್ತರೆ ಗಂಟೆಗೆ ಮರಂದೋಡ ದವಸ ಭಂಡಾರ ಕಟ್ಟಡದ ಶ್ರೀ ಅನ್ನಡಿ ಅಂಡ ದಿಲೀಪ್ ಕುಮಾರ್ ಅಂಡ ಅಧ್ಯಕ್ಷತೆಯಲ್ಲಿ ನಡೆತ ಸಂಘದ ಸದಸ್ಯಂಗೆಲ್ಲ ಸಂಸಾರಡೆ ಬಂತು. ಕಾರ್ಯಕ್ರಮ ಛಾಯೋಡೆ ನಡೆಸಿತರ ಮುಂದೆ ಮರಂದೋಡ ಕೊಡವ ಸಮಾಜದ ಕಾರ್ಯದರ್ಶಿ ನಿಡುಮಂಡ ಹರೀಶ್ ಪೂವಯ್ಯ ಕಟ್ಟಂಡಿತು. மண்டீர ஒக்கக்கார குருகாரணங்க மீதி வெப்ப கொய்ந்தேனா நாளை சனியாச்சே பொலக்க 12 நெலஜி கிராமத்துல உள்ள மண்டீர ஒக்கட 5 மணில வச்சிடுத்து ஒக்கக்கார தாமனை பொம்மக்க பெந்து சங்கத்தி எல்லாம் பந்து குருகாரணோண்ட ஆஸ்வாதப்படணும் மண்டீர ஒக்க பட்டதார அத்தியட்ச காரியக்காரி மண்டலி கரக்கட்டெடுத்து 1500 ವರ್ಷಗಳ ಇತಿಹಾಸವಿರುವ ಬಲಮುರಿ ಗ್ರಾಮದ ಶ್ರೀ ಮಹಾವಿಷ್ಣು ದೇವರ ಪುನರ್ ನಿರ್ಮಾಣಗೊಂಡ ದೇವಸ್ಥಾನದ ಪ್ರತಿಷ್ಠಾಪನೆಯು ಇಂದು ಸಂಜೆಯಿಂದ ಆರಂಭಗೊಂಡು 26 ಭಾನುವಾರದವರೆಗೆ ವಿವಿಧ ಪೂಜಾ ವಿಧಿವಿಧಾನಗಳೊಂದಿಗೆ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಮಹಾವಿಷ್ಣು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಬಲಮುರಿ ಇದರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಟೀ ಶೆಟ್ಟಿಗೆರಿ ಶ್ರೀಮಂಗಲ ಶೂಟರ್ಸ್ ಕ್ಲಬ್ ರ ಆದನಿಲ್ ಇದೇ ಇರೋ ತಾರಂಗ್ ನಾರಾಚ ಪೊಲಕ 9 ಶ್ರೀಮಂಗಲ ಕೊಡವ ಸಮಾಜತ್ಲ್ ತೋಕ ನಮ್ಮ ದಂಡಾಯ್ತ ಇರೋ ತೊಂದಾಂಡಾ ಮಾರಿಪತ್ಲ್ 0.22 ತೋಕ್ ತೋಟ ತೋಕ್ಲ್ ತಂಗಿಕ್ ಬುಡಿವೆಪ್ಪೋ ಪಿಂಜ ಏರ್ಗನ್ಲ್ ಕೋಳಿ ಮೊಟ್ಟಕ್ಕೆ ಬುಡಿವೆಪ್ಪ ಪೈಪೋಟಿ ನಡ್ಪ ಪೆರ್ತು ಬಲ್ಯ ನಗದು ಇನಾಮ ಟ್ರೋಫಿ ಉಳ್ಳ ಈ ಪೈಪೋಟಿಲ್ ಎಲ್ಲರೂ ಬಂತು ಕೂಡಿ ಆಡೋಣ ಟೀ ಶೆಟ್ಟಿಗೆರಿ ಶ್ರೀಮಂಗಲ ಶೂಟರ್ಸ್ ಕ್ಲಬ್ ಕಾರ ಕಟ್ಟಿದ್ದು ಪ್ರತಿಯೊಬ್ಬರು ತಮ್ಮದೇ ಆದ ಸ್ಟೈಲ್ ಹೊಂದಿದ್ದಾರೆ. ಈಗ ನೀವು ಎಲ್ಲಿಗೆ ಹೋದರೂ ನಿಮ್ಮದನ್ನು ಡ್ರೈವ್ ಮಾಡಬಹುದು. ಭಾರತದ ಅತ್ಯಂತ ಫ್ಯೂಲ್ ಎಫಿಷಿಯಂಟ್ ಪೆಟ್ರೋಲ್ ಕಾರ್ ಅನ್ನು ಪರಿಚಯಿಸುತ್ತದೆ ಹೊಸ ಹೊಸ ಮಾರುತಿ ಸುಜುಕಿ ಸೆಲೆರಿಯೋ. ಜಾಗ್ ಯೋರ್ ಸ್ಟೈಲ್. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಗೋಣಿಕೊಪ್ಪಲುವಿನಲ್ಲಿ ಇದೀಗ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಜನಪದ ಪತ್ತಿನ ಸಹಕಾರ ಸಂಘ ನಿಯಮಿತ ಗೋಣಿಕೊಪ್ಪಲ್, ಇದರ ಉದ್ಘಾಟನಾ ಸಮಾರಂಭ ಇದೇ ಡಿಸೆಂಬರ್ 26 ಭಾನುವಾರ ಪೂರ್ವಾಹ್ನ 11 ಗೋಣಿಕೊಪ್ಪಲಿನ ಉಮಾಮಹೇಶ್ವರಿ ದೇವಸ್ಥಾನ ಸಭಾಂಗಣದಲ್ಲಿ ನಡೆಯಲಿದೆ. ಸರ್ವ ಷೇರುದಾರ ಸದಸ್ಯರುಗಳಿಗೂ ಸ್ವಾಗತ ಕೋರುತ್ತಿದ್ದಾರೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ. ಕೂರ್ಗ್ ಟ್ರಾವೆಲ್ ವರ್ಲ್ಡ್ ಮಡಿಕೇರಿ, ಮಡಿಕೇರಿಯಿಂದ ತಿರುಪತಿ ಪ್ರವಾಸದ ವಿಶೇಷ ಪ್ಯಾಕೇಜ್, ಎಲ್ಲಾ ವ್ಯವಸ್ಥೆಗಳೊಂದಿಗೆ ಫ್ಲೈಟ್ ಟಿಕೆಟ್, ಟ್ರೈನ್ ಟಿಕೆಟ್, ಪಾಸ್ಪೋರ್ಟ್, ವೀಸಾ, ವೆಹಿಕಲ್ ಫಾಸ್ಟ್ ಟ್ಯಾಗ್, ಶಾಲಾ ಕಾಲೇಜು ಪ್ರವಾಸಕ್ಕೆ ರಿಯಾಯಿತಿ ದರದಲ್ಲಿ ವಾಹನ ಸೌಲಭ್ಯ, ಟ್ಯಾಕ್ಸಿ ಸೌಲಭ್ಯ, ರಾಜ್ಯಾದ್ಯಂತ ಯಾವುದೇ ಪ್ರದೇಶಕ್ಕೆ ಬಸ್ ಬುಕಿಂಗ್ ವ್ಯವಸ್ಥೆ, ಅಲ್ಲದೆ ಪಾರ್ಸೆಲ್ ಸರ್ವಿಸ್. ಸ್ಥಳೀಯರು ಹಾಗೂ ಪ್ರವಾಸಿಗರಿಗೆ ಪ್ಯಾಕೇಜ್ ಟೂರ್ಗಳಿಗಾಗಿ ಸಂಪರ್ಕಿಸಿ ಕೂರ್ಗ್ ಟ್ರಾವೆಲ್ ವರ್ಲ್ಡ್, ಕೊಡವ ಸಮಾಜ ಬಿಲ್ಡಿಂಗ್, ಮಡಿಕೇರಿ. ಕಾಲ್ 9481772856. ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಮಡಿಕೆ ತಯಾರಕರ ಸಹಕಾರ ಸಂಘ ಮಡಿಕೇರಿ, ಇದರ ವಾರ್ಷಿಕ ಮಹಾಸಭೆ ಇದೇ 26 ಭಾನುವಾರ ಬೆಳಿಗ್ಗೆ 10 ಮಡಿಕೇರಿ ಕೆಇಬಿ ಹಿಂಭಾಗದಲ್ಲಿರುವ ಬೆಳ್ಳಪ್ಪ ಸ್ಮಾರಕ ಭವನದಲ್ಲಿ ಎಂಡಿ ನಾಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಇದೇ ಸಂದರ್ಭದಲ್ಲಿ 2020-21 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 80% ಹೆಚ್ಚು ಅಂಕ ಗಳಿಸಿದ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡಲಾಗುವುದು. ಜನಾಂಗ ಬಾಂಧವರೆಲ್ಲ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಆಡಳಿತ ಮಂಡಳಿ ಕೋರಿದೆ. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚ ಹೊಸ ಟೈಗೂನ್, ಹೆಚ್ಚು ಶಕ್ತಿಶಾಲಿ ಟಿಎಸ್ಐ ಇಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ಗಾಗಿ ಸಂಪರ್ಕಿಸಿ ಕೆಪಿಆರ್ ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611586230. ಬಿಟ್ಟಂಗಾನ ಗ್ರಾಮ ಪಂಚಾಯತಿಯ 2021-22 ಸಾಲಿನ ವಾರ್ಡ್ ಸಭೆಗಳ ವಿವರ ಇದೆ. ಡಿಸೆಂಬರ್ 27 ಸೋಮವಾರ ಬೆಳಗ್ಗೆ 10:30 ಬಿಟ್ಟಂಗಾಲ ವಾರ್ಡ್ ಸಭೆಯು ಬಿಟ್ಟಂಗಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಕೆಜಿ ಪದ್ಮಾವತಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಅಂದೇ ಅಪರಾಹ್ನ 2:30 ನಾಂಗಾಲ ವಾರ್ಡ್ ಸಭೆ, ನಾಂಗಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ತೋಡುವಿನಲ್ಲಿ ಪಂಚಾಯತಿ ಸದಸ್ಯರಾದ ಶ್ರೀ ಸಿಎಂ ಕಾವೇರಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಡಿಸೆಂಬರ್ 28 ಮಂಗಳವಾರ ಪೂರ್ವಾಹ್ನ 10:30 ಕಂಡಂಗಾಲ ಗ್ರಾಮದ ವಾರ್ಡ್ ಸಭೆ, ಕಂಡಂಗಾಲದ ವಿಎಸ್ಎಸ್ಎನ್ ಸಹಕಾರ ಭವನದಲ್ಲಿ ಪಂಚಾಯತಿ ಸದಸ್ಯರಾದ ಶ್ರೀ ಎಂಟಿ ಸುಬ್ಬಯ್ಯನವರ ಅಧ್ಯಕ್ಷತೆಯಲ್ಲಿ ಅಪರಾಹ್ನ 2:30 ವಿಬಾಡಗ ವಾರ್ಡ್ ಸಭೆ, ಕೆಎಂಸಿ ಭವನದಲ್ಲಿ ಪಂಚಾಯತಿ ಸದಸ್ಯರಾದ ಶ್ರೀ ಕೆಇ ಉತ್ತಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಆಯಾ ವಾರ್ಡ್ನ ಸಾರ್ವಜನಿಕರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಬಿಟ್ಟಂಗಾಲ ಗ್ರಾಮ ಪಂಚಾಯತಿ ಪ್ರಕಟಣೆ ತಿಳಿಸಿದೆ. ನಿಧನ ಸುದ್ದಿ. ನೆಲ್ಜಿ ಗ್ರಾಮತ್ರ ಮಾಣಿಚಂಡ ಬಬ್ಬು ತಿಮ್ಮಯ್ಯ ಅಯ್ಯಂಗಡ ಪೊಣ್ಣ ಪುಷ್ಪಲತಾ ಅಯ್ಯಂಗ 53 ಬೈತಲ ಬೆಂಗಳೂರಲ್ಲಿ ಮರಣಪಟ್ಟಿತು. ದಪ್ಪನ ಕಾರ್ಯ ನಾಳೆ ಮಧ್ಯಂತರ ಮೀದ ನೆಲ್ಜಿ ಗ್ರಾಮತ್ರ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಉದಯನುಳ್ಳ ಕಾಳಿಮಡ ಮಮತಾಜಿನ. ಕರ್ನಾಟಕ ರಾಜ್ಯ ಕಾನೂನು ಸೇವೆಯ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಯ ಪ್ರಾಧಿಕಾರ, ವಕೀಲಂಗಡ ಸಂಘ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿನ್ನ ಪೊಲೀಸ್ ಇಲಾಖೆ ಇಂಗಡ ಕೂಡುಕೂಟತ್ ಇದೇ ಇರುವತ್ತೊಳಂಗು ಪೊಲಾಕ 11 ಗಂಟೆಕ್ ಮಡಿಕೇರಿಯ ಗೌಡ ಸಮಾಜತ್ರ ಸಭಾಬಾಡೆಲ್ ಕಾನೂನು ಸೇವಾ ಶಿಬಿರತ್ರ ಉದ್ಘಾಟನಾ ಸಮಾರಂಭ ನಡಪ. ಸರ್ವೋಚ್ಚ ನ್ಯಾಯಾಲಯತ್ರ ನ್ಯಾಯಮೂರ್ತಿ ಎಎಸ್ ಬೋಪಣ್ಣ, ಕರ್ನಾಟಕ ಉಚ್ಚ ನ್ಯಾಯಾಲಯತ್ರ ನ್ಯಾಯಮೂರ್ತಿ